ವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಅವ್ಯಾಕೃತದ ಸಹಜತೆ ದೇಶಕಾಲಗಳ ವಿಶೇಷ ಇರುವುದಿಲ್ಲ. ಗಾಢನಿದ್ರೆಯಲ್ಲಿ ದೇಶಕಾಲ ಪರಿಚ್ಛೇದವಿರುವುದಿಲ್ಲ. ಹೀಗಾಗಿ ಪ್ರಾಣವನ್ನು ಅವ್ಯಾಕೃತವೆಂದು ಹೇಳಬಹುದು, ವ್ಯಾಕೃತವೆಂದೂ ಹೇಳಬಹುದು. ಏಕೆಂದರೆ ಸ್ಥೂಲ ಶರೀರ ಅಭಿಮಾನ ಇರುವವರಿಗೆ ಪ್ರಾಣವು ವ್ಯಾಕೃತವೇ ಅಲ್ಲವೇ? ಸ್ಥೂಲ ಶರೀರ ಅಭಿಮಾನ ಇರುವವರಿಗೂ ವ್ಯಾಕೃತವೇ ಅಲ್ಲವೇ? ಹೀಗಾಗಿ ಪ್ರಾಣವು ವ್ಯಾಕೃತವೂ ಹೌದು, ಅವ್ಯಾಕೃತವೂ. ಒನ್ ಸ್ಟ್ಯಾಂಡ್ ಪಾಯಿಂಟ್ ಇಟ್ ಇಸ್ ಮ್ಯಾನಿಫೆಸ್ಟ್, ಅನದರ್ ಸ್ಟ್ಯಾಂಡ್ ಪಾಯಿಂಟ್ ಇಸ್ ಅನ್ಮ್ಯಾನಿಫೆಸ್ಟ್. ಆತ್ಮನ ವಿಚಾರದಲ್ಲಿ ಹಾಗೆ ಹೇಳಲಿಕ್ಕಾಗೋದಿಲ್ಲ. ಯಾಕೆಂದ್ರೆ ದೀಸ್ ನೋಟ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಟು ಯು. ಯಾಕೆಂದರೆ ಭಾಷೆಗಳನ್ನು ನಾವು ಹೇಳುವಾಗ ಹ್ಞೂ ಹ್ಞೂ ಅಂದಿರ್ತೀವಿ, ನೀವು ವಾಪಸ್ ಹೋಗಿ ಸ್ವತಂತ್ರವಾಗಿ ರೆಫರ್ ಮಾಡುವಾಗ ತಲೆ ಬಿಡಕ್ಕೂ ಅರ್ಥ ಆಗುತ್ತೆ. ಇಲ್ಲದೆ ಎಷ್ಟು ಹೊತ್ತು ಹಾಗೆ ಡೌಟ್ ನನಗೆ, ಅದನ್ನು ಕ್ಲೀನ್ ನೋಟ್ಸ್ ಕೊಟ್ಬಿಡೋದು ಒಳ್ಳೆ ಕ್ಲಾಸಲ್ಲಿ ನೋಟ್ಸ್ ಕೊಡ್ತಾರಲ್ಲ, ಕೊಟ್ಬಿಡೋದು ಒಳ್ಳೆ. ಸೊ ತಾತ್ಪರ್ಯವೇನೆಂದರೆ ಶರೀರ ಅಭಿಮಾನ ಇರುವವರಿಗೆ ವ್ಯಾಕೃತ ಪ್ರಾಣ, ಅದೇ ಪ್ರಾಣವು ದೇಶಕಾಲ ಪರಿಚ್ಛೇದರಹಿತವಾಗಿ ಲಯಗೊಂಡಿದ್ದಾದರೆ, ಶಬ್ದ ಅಂಡರ್ಲೈನ್ ಲಯಗೊಂಡಿದ್ದಾದರೆ, ಇವೆಲ್ಲ ಆತ್ಮನಿಗೂ ಪ್ರಾಜ್ಞನಿಗಿರುವ ವ್ಯತ್ಯಾಸಗಳು. ಆತ್ಮ ಲಯಗೊಳ್ಳೋದಿಲ್ಲ, ಪ್ರಾಣಾತ್ಮ ಕ್ಯಾನ್ ಲಯ, ಅವನಿಗೆ ಲಯಗೊಳ್ಳ, ಆತ್ಮನಿಗೆ ಲಯ ಅನ್ನೋದಿಲ್ಲ. ಈ ಪ್ರಾಣಾತ್ಮನು ಲಯಗೊಂಡಿದ್ದಾದರೆ ಅವ್ಯಾಕೃತ ಎನಿಸಿಕೊಳ್ಳುತ್ತೆ, ಇದೇ ತಪ್ಪು. ಹೀಗಾಗಿ ಅವ್ಯಾಕೃತನೇ ವಿಶ್ವನು ಆಗ್ತಾನೆ, ಅವ್ಯಾಕೃತನೇ ತೇಜಸ್ಸನು ಆಗ್ತಾನೆ, ಅವ್ಯಾಕೃತ ಹಿಂಸಲ್ ಬಿಕಂ ಪ್ರಾಣ. ಹೀಗಾಗಿ ಎಚ್ಚರ, ಕನಸು, ನಿದ್ರೆ ಅವಸ್ಥೆಗಳಿಗೆ ಬಂದು ಹೋಗುವ ಸಾಧ್ಯ, ಅವಸರ ಇಲ್ಲ. ನಿಧಾನ ಬರ್ಕೊಳ್ಳಿ, ಬಟ್ ಬರ್ಕೊಳ್ಳಿ ಪ್ಲೀಸ್. ನಿಮ್ಮ ಮರಳಿ ಹೋಗಿ ಓದಿದ್ರೆ ನಿಮ್ಗೆ ಅರ್ಥ ಆಗಬೇಕು, ಹಂಗೆ ಬರ್ಕೊಳ್ಳಿ. ಇಲ್ಲೇನೋ ಬರ್ಕೊಂಡು ನೋಡೋ, ನೀವು ಸ್ವಲ್ಪ ಅರ್ಥ ಮಾಡಿ ಹೇಳೋದು ಇನ್ನೊಬ್ಬ. ನಿದ್ರೆಗಳಲ್ಲಿ ಬಂದು ಹೋಗುವ ಸಾಧ್ಯತೆ ಇದೆ. ಆತ್ಮ ನಾಯ್ದು ಇದರಲ್ಲಿ ಪ್ರಾಣಾತ್ಮ ಹೋಗಿ ಮಾಡ್ಬೋದು, ಮತ್ತು ಬಂದು ಹೋಗುವ ಸಾಧ್ಯತೆ ಇದೆ, ಮತ್ತು ಜನ್ಮ ಮರಣಗಳು ಕೂಡ ಸಾಧ್ಯ. ಅದು ನೋಡ್ಕೊಂಡು ಬ್ರಾಕೆಟ್ ನೋಡಿ, ಅವ್ಯಾಕೃತ ಆತ್ಮ ಕಮ ಪ್ರಾಣಾತ್ಮ ಕಮ ಸಂಘಾತ ಆತ್ಮ ಮತ್ತು ಜೀವಾತ್ಮ ಕಂಪ್ಲೀಟ್ ಎಲ್ಲವೂ ಕೂಡ ಒಂದೇ ಅರ್ಥವನ್ನು ತೋರಿಸುತ್ತೆ. ಆಯ್ತಂದ್ರಿ ಅಲ್ಲಲ್ಲೇ ಅಲ್ಲಲ್ಲೇ ಅದು ಕ್ಲಿಯರ್ ಆಗ್ಬಿಡ್ಬೇಕು. 24 ಬರ್ಬೋದು 24ನೇ ಭಾಷೆಯಲ್ಲಿ ಚಾಂದೋಗ್ಯದ ಉಪದೇಶವನ್ನು ಉದಾಹರಿಸುವಾಗ ಏನದು ಸದೈವ ಸೌಮ್ಯ ಬರ್ಬೋದು, ಸದೈವ ಸೌಮ್ಯ ಸದೈವ ಸೌಮ್ಯ ಉದಾಹರಿಸುವಾಗ ಅವ್ಯಾಕೃತ ಪ್ರಾಣ ಆತ್ಮನನ್ನೇ ಅವ್ಯಾಕೃತ ಪ್ರಾಣ ಆತ್ಮನನ್ನೇ ಸತ್ ಎನ್ನುವ ಶಬ್ದದಿಂದ ಸೂಚಿಸಲಾಗಿದೆ. ಇಸ್ ಈಕ್ವಲ್ ಟು ಸದ್ ಬ್ರಹ್ಮ ಪ್ರಾಣ ಶಬ್ದ ವಾಕ್ಯಂ ಇಸ್ ಈಕ್ವಲ್ ಟು ನೈಷ ದೋಷ ಸದ್ ಏವ ಆಸೀತ ಇದಂ ಜಗತ್ ಜಡವಾಗಿತ್ತೋ ಚೇತನವಾಗಿತ್ತು ಜಡವಾಗಿತ್ತು ಅಂತಂದ್ರೆ ಸೃಷ್ಟಿ ಹೇಗೆ ಬರ್ತದೆ, ಚೇತನವಾಗಿತ್ತು ಅಂತಂದ್ರೆ ಸೃಷ್ಟಿ ಅವಶ್ಯಕತೆ ಇದೆ. ಈ ಜಿಜ್ಞಾಸೆಗಳಿಗೆ ಪರಿಹಾರವನ್ನು ತೋರಿಸ್ಬೇಕು ಅಂತೇಳಿ ಸತ್ ಮಾತ್ರ ಇತ್ತು, ಆದರೆ ಪ್ರಾಣಾತ್ಮನಾಗಿ ಸತ್ತಾಗಿತ್ತು ಅವ್ಯಾಕೃತವಾಗಿ ಸತ್ತ ಅಂದಾಗ ಮಾತ್ರ ಮಾಯಾಪಾಶದಲ್ಲಿ ಇದು ಮಾಯಾಜನಿತ ಅಂತ ಸಿದ್ಧ ಮಾಡಲಿಕ್ಕಾಗ್ತದೆ. ಏನಾದ್ರೂ ಇರ್ಬೇಕಲ್ವೋ, ಹಗ್ಗ ಇರ್ಬೇಕಲ್ವೋ, ಸ್ಥಾಣವೋ ಪುರುಷ ಅಲ್ಲಿ ಸ್ಥಾನ ಮೋಟ ಮರ ತುಂಬ ಮರ ಅದು ಇರಬೇಕಲ್ವಾ, ಹಾಗೆ ಸತ್ತಿದೆ. ಅದರಿಂದ ಈ 24ನೇ ವರ್ಷದಲ್ಲಿ ಮುಂದುವರೆಸಿ ನೋಡಿಸಿ ಹೇಗೆ ಅರ್ಥ ಮಾಡ್ಕೋಬೇಕು ಅಂತಂದರೆ ಬೀಜಾತ್ಮಕತ್ವ ಅಭ್ಯುಪಗಮಾತ್ ಬೀಜಾತ್ಮಕತ್ವ ಅಭ್ಯುಪಗಮಾತ್ ನಿನ್ನೆ ಆಗಿದ ಭಾಷ್ಯ ಸುಮಾರು ಜನರಿಗೆ ಕ್ಲಿಯರ್ ಆಗುತ್ತೆ. ಸುಮ್ಮನೆ ಕೂತಿದ್ರು ನಾನು ಯಾರಿಗೆ ಅರ್ಥ ಆಗಿದ್ದಾರೆ ಯಾರಿಗೆ ಎಲ್ಲ ನೋಡ್ತಾರೆ. ಅಭ್ಯುಪಗ ಮಾತ ಬೀಜಾತ್ಮಕತ್ವ ಅಭ್ಯುಪಗ ಮಾತ ಸತಃ ಅಂದ್ರೇನು, ಸತ್ತಿಗೆ ಬೀಜಾತ್ಮಕವನ್ನು ಅದು ಹಾಕ್ತಾರೆ, ಅದು ನಿರ್ಬೀಜ ಅಲ್ಲ. ಯಾಕೆ? ರೆಫರೆನ್ಸು ಕ್ರಿಯೇಷನ್ ಸೃಷ್ಟಿಯ ದೃಷ್ಟಿಯಲ್ಲಿ ಸದೇವ ಆಸೀತ ಅನ್ನೋ ಶಬ್ದ ಅದೇನು ತೋರಿಸ್ತದೆ, ಬೀಜಾತ್ಮಕವಾಗಿ ಹಾಗೆ ಬರ್ಕೊಳ್ಳಿ ವಾಕ್ಯನೇ ಹಾಗೆ ಬರ್ಕೊಳ್ಳಿ. ಸೃಷ್ಟಿಯ ದೃಷ್ಟಿಯಿಂದ ಸತ್ ಎನ್ನುವ ಶಬ್ದವನ್ನು ಅರ್ಥ ಆಗ್ತದೆ, ಚಾಂದೋಗ್ಯದ ಸತ್ ಅನ್ನೋ ಶಬ್ದ ಅರ್ಥ ಆಗ್ತದೆ. ಇದ್ರೆ ಅದನ್ನು ಬರ್ಕೊಳ್ಳಿ, ಚಾಂದೋಗ್ಯದಲ್ಲಿರುವ ಸತ್ ಎನ್ನುವ ಶಬ್ದ ಅಂತಲೂ ಬರ್ಕೊಳ್ಳಿ. ಏನ್ ಮಾಡಿದಾಗ ಸತ್ ಎನ್ನುವ ಶಬ್ದದ ಅರ್ಥ ಬೀಜಾತ್ಮಕವಾಗಿ ಒಪ್ಪಿಕೊಳ್ಳಬೇಕಾಗುವುದು. ಒಂದು ವೇಳೆ ಸತ್ ಎನ್ನುವುದು ನಿರ್ಬೀಜವಾಗಿದ್ದರೆ ಬ್ರಹ್ಮನನ್ನು ಸಿದ್ಧ ಮಾಡಲು ಸಾಧ್ಯವಾಗುವುದಿಲ್ಲ, ಬ್ರಹ್ಮನನ್ನು ಸಿದ್ಧ ಮಾಡಲು ಸಾಧ್ಯವಾಗುವುದಿಲ್ಲ. ಬ್ರಹ್ಮನನ್ನು ಸಿದ್ಧ ಮಾಡಬೇಕಾಗಿದ್ದಲ್ಲಿ ಬೇಜಾರು ಮಾಡ್ಕೋಬೇಡಿ, ನಾನು ಡಿಟೇಲ್ ನೋಟ್ಸ್ ಕೊಡ್ತಾ ಇದ್ದೀನಿ ನಿಮಗೆ ಬ್ಲೆಸ್ಸಿಂಗ್ಸ್ ಅಂತ ತಿಳ್ಕೊಡ್ತೀನಿ. ನೀವು ಈಗ ಇಲ್ಲಿ ಬೇಜಾರು ಮಾಡ್ಕೊಂಡ್ಬಿಟ್ಟೆ ಪೂರ್ವ ಉಪನಿಷತ್ ಬರೀ ನೋಡ್ಸೋದು. ಬ್ರಹ್ಮನನ್ನು ಸಿದ್ಧಪಡಿಸಬೇಕಾಗಿದ್ದಲ್ಲಿ ನೇತಿ ನೇತಿಗಳ ಪಾತ್ರ ಕಾಮ ಯಥೋವಾಚೋ ನಿವರ್ತಂತೆ ತೈತ್ತರಿಯದ ಹೇಳಿಕೆ ಕಾಮ ಅನ್ಯದೇವ ತದ್ವಿದಿತಾತ ಇತ್ಯಾದಿ ಹೇಳಿಕೆಗಳ ಅವಶ್ಯಕತೆಯೇ ಇದ್ದಿದ್ದಿಲ್ಲ. ಈ ನಾವು ಲಿಸನ್, ನೀವು ಅದನ್ನು ಬೀಜಾತ್ಮಕ ಅಂತ ಅರ್ಥ ಮಾಡಿಕೊಳ್ಳದೆ ಹೋದರೆ ಪ್ರಾಣಾತ್ಮ ಅಂತ ಅರ್ಥ ಮಾಡಿಕೊಳ್ಳದೆ ಹೋದರೆ ಸೃಷ್ಟಿಯ ಸಾಧ್ಯತೆಯೇ ಸೃಷ್ಟಿಯ ಸಾಧ್ಯತೆಯನ್ನು ಇಟ್ಟುಕೊಂಡು ಅದನ್ನು ನೇತಿ ನೇತಿ ನೇತಿ ಅಂತ ಮಾಡ್ತಾ ಬಂದರೆ ಮೊದಲು ಏನು ನೀವು ಬೀಜ ಅಂತ ಇಟ್ಕೊಂಡಿದ್ರಿ ಅದು ನಿರ್ಬೀಜ, ಮೊದಲೇ ನಿರ್ಬೀಜ ಅಂತ ಇಟ್ಕೊಂಡ್ರೆ ಇಲ್ಲಿ ಸೃಷ್ಟಿ ಶೂನ್ಯ. ಈ ನಮ್ಮ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ಅರ್ಧ ಸೃಷ್ಟಿಯಲ್ಲಿ ಇದ್ದೀವಿ, ಅರ್ಧ ಬಂದಿದ್ದೀವಿ. ಈ ಜೀವಾತ್ಮನ ಗೋಳು ನಗರ್ಕ ನಗರ ಉಪನಿಷತ್ ಜಸ್ಟ್ ಹೆಲ್ಪ್ ಮಾಡ್ತದೆ. ಯಾವ ಸೃಷ್ಟಿಯಲ್ಲಿ ನೀನು ಸಂಸಾರಿಯಾಗಿ ಸೃಷ್ಟಿಯ ಒಂದು ಭಾಗವಾಗಿ ನೀ ಇದ್ದೀಯೋ ಅವುಗಳನ್ನು ನೇತಿ ನೇತಿ ಅಂತ ನೀವು ಮಾಡ್ತಾ ಬಂದಾಗ ಬ್ರಹ್ಮನಲ್ಲಿ ನಿಲ್ಲಲಿಕ್ಕೆ ಸಾಧ್ಯ. ಈ ಮಧ್ಯದ ಜರ್ನಿ ಏನಿದೆ, ಪ್ರೊಸೆಸಿಂಗ್ ಏನಿದೆ, ಇದು ಸತ್ಯವೂ ಅಲ್ಲ ಸುಳ್ಳು ಅಲ್ಲ, ಇದು ಅಧ್ಯಾರೋಪಿತದ ಒಂದು ಭಾಗ. ಒಂದು ವೇಳೆ ನೀವು ಆ ಸತ್ ಅನ್ನೋ ಶಬ್ದವನ್ನು ನಿರ್ಬೀಜ ಅಂತ ಮೊದಲೇ ತಗೊಂಡ್ಬಿಟ್ರಿ ಅಂತಂದ್ರೆ ಇದನ್ನು ನೇತಿ ನೇತಿ ಮಾಡೋದು ಹೇಗೆ? ಅನ್ನಮಯ ಆತ್ಮ, ಪ್ರಾಣಮಯ ಆತ್ಮ, ಮನೋಮಯ ಆತ್ಮ, ವಿಜ್ಞಾನಮಯ ಆತ್ಮ, ಆನಂದಮಯ ಆತ್ಮ, ಹೇಗಿದ್ರೆ ನೇತಿ ನೇತಿ ಮಾಡಬೇಕು? ಇವುಗಳನ್ನು ನೇತಿ ನೇತಿ ಮಾಡಬೇಕು ಅಂದ್ರೆ ಮತ್ತೆ ಇವ್ರಿಗೆ ಇರಬೇಕು. ಇವ್ರು ಇರಬೇಕಾಯ್ತು ಅಂದ್ರೆ ಇದಕ್ಕೆ ಬೀಜ ಇರಬೇಕು. ಆ ಬೀಜ ಸತ್ತನ್ನ ಹೊರತು ಬಿಡಿಸಿ ಬೇರೆ ಎಲ್ಲೂ ಇರ್ಲಿಕ್ಕಾಗುದು. ಅರ್ಥ ಆಗಿಲ್ಲ. ಹಗ್ಗದಲ್ಲಿ ಕಂಡ ಹಾವಿನ ಉದಾಹರಣೆ ಇದೆ. ಎಲ್ಲಿಯೋ ಹಗ್ಗ, ಎಲ್ಲಿಯೋ ಹಾವಲ್ಲ. ಹಾಗೆ ಹಾವಿನ ಬೀಜ ಎಲ್ಲಿದೆ? ಮನೆಯಲ್ಲಿ ಹಗ್ಗ ಅಲ್ಲ, ಮನೆಯಲ್ಲಿ ಒಂದು ಹಗ್ಗ ಇದೆ. ಹಾಗೆ ಇದು ಕೂಡ ನಾವು ಬೀಜವನ್ನು ಸತ್ತಿನಲ್ಲೇ ನೋಡ್ಬೇಕಾಗುತ್ತೆ. ವೆರಿ ಸೇಲಿಯಂಟ್ ಆರ್ಗ್ಯುಮೆಂಟ್ ಇದೆ ಇದು. ಅದಕ್ಕೆ ನಾನು ನೋಟ್ಸ್ ಅನ್ನು ಸ್ಪೆಸಿಫಿಕ್ ಆಗಿ ಬರ್ಸ್ತಾ ಇದ್ದೀನಿ. ನೀವು ವಾಪಸ್ ಹೋಗಿ ರೆಫರ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗಬೇಕು. ಅನಲೈಸ್ ಮಾಡೋಣ, ನಾವಿದ್ದೀವಿ ಅಂದ್ರೆ ಬೀಜ ಇದ್ದಾಗ ಬೀಜ ಇದ್ದಾಗೆ ಆಯ್ತು. ನೀವು ಅದನ್ನ ಬೀಜವನ್ನೇ ಯಾಕೆ ಅಲ್ಲಿ ಸತ್ತನ್ನುವಂಥದ್ದು ಮಾತ್ರ ಇದೆ ಅಂತ ಹೇಳುವಾಗ ಅದಕ್ಕೆ ಬೀಜ ಅನ್ನುವಂಥ ಪ್ರೆಗ್ನೆಂಟ್ ಅರ್ಥವನ್ನು ಯಾಕೆ ಕೊಟ್ಟಿರೋದನ್ನ ಅಂತ ಒಂದು ವಾದ ಇದೆ. ಕೊಡದೆ ಹೋದರೆ ಸೃಷ್ಟಿ ಸಿದ್ಧ ಆಗುವುದಲ್ಲ, ಸೃಷ್ಟಿ ಸಿದ್ಧವಾಗದೆ ಹೋದರೆ ನೇತಿ ನೇತಿ ಉಪಯೋಗ ಬರುವುದಿಲ್ಲ, ಆತ್ಮ ಸಿದ್ಧ ಆಗೋದು. ಇಸ್ ಅದರ ವೇ ರಾಂಗ್. ಈಗ ನೋಡ್ರಿ ಏನದ, ಬಹುಶ್ಯಾಂ ಪ್ರಜಾ ಏತಿ ಸ ತಪಃ ತಪ್ಯತ, ಹೌದಾ? ತತ್ ಸೃಷ್ಟ ತದೇವ ಅನುಪ್ರಾವಿಶ. ಏನನ್ನ ಸೃಷ್ಟ ಅನುಪ್ರಾವಿಶದ, ಏನನ್ನ ಸೃಷ್ಟಿಸಿ ಅವನು ಅದನ್ನು ಪ್ರವೇಶ ಮಾಡಿದ. ನೀವು ಹೇಳ್ತದೆ ಜಗತ್ತನ್ನು ಸೃಷ್ಟಿಸಿ ಪ್ರವೇಶ ಮಾಡಿದ. ಯಾರು ಸೃಷ್ಟಿಸಿದರು? ಮೊದಲು ಅಂದ್ರೆ ಬ್ರಹ್ಮ. ಆ ಬ್ರಹ್ಮ ಅಂತ ಹೇಳ್ಬೇಕಾದ್ರೆ ಹೇಳಿದ್ರಿ ನಿರ್ಗುಣ ಬ್ರಹ್ಮ. ನಿರ್ಗುಣ ಬ್ರಹ್ಮ ಸೃಷ್ಟಿ ಯಾಕೆ ಮಾಡ್ಲಿಕ್ಕೆ ಹೋದ? ಯಾವುದೇ ಒಂದು ಕರ್ಮ ಜರುಗಿದರೆ ಜಾತಿ ಕ್ರಿಯಾ ಗುಣ ಇರ್ಲಿಕ್ಕೆ ಬೇಕ. ಯಾವುದೇ ಪದಾರ್ಥ ಮೇಕ್ ಇನ್ ಇಂಡಿಯಾ ಏನಿರ್ಬೇಕಲ್ಲಿ, ಜಾತಿ ಕ್ರಿಯಾ ಗುಣ. ಒಂದು ಕಡೆ ಬ್ರಹ್ಮ ನಿರ್ಗುಣ ಅಂತೇಳಿ ಆಮೇಲೆ ಸೃಷ್ಟಿ ಮಾಡದ ಅಂತ ಹೇಳ್ತಾರೆ. ಸೃಷ್ಟಿ ಮಾಡದ ಅಂತ ಹೇಳ್ಕೊಳ್ಳೋದು ಕರ್ಮ ಆಯ್ತಾರೆ, ಜಾತಿ ಕ್ರಿಯಾ ಗುಣ. ಹಾಗಾದ್ರೆ ಬ್ರಹ್ಮ ನಿರ್ಗುಣ ಅನ್ನೋ ಗುಣ ಸಹಿತ ಅದನ್ನ ಅದು ಮತ್ತೆ ಒಪ್ಕೊಂಡ್ಬಿಡ್ರಿ. ಅಂದ್ರೆ ಈ ಜಗತ್ತು ಅಧ್ಯಾರೋಪಿತ ಮಾತ್ರ ಅಲ್ಲ, ನಿರ್ಗುಣ ಬ್ರಹ್ಮನಲ್ಲಿ ಸಗುಣತ್ವವು ಅಲ್ಲೇ ಆರೋಪ ಆಗಿ ಹೋಗಿದೆ. ಚಿಚ್ಚಿ ನೀವು ಯಾಕೆ ಅರ್ಥ ಮಾಡ್ಕೊತೀರ, ಅಲ್ಲಿಂದ ಇಲ್ಲಿ ಆರೋಪ ಆಗಿಲ್ಲ, ಅಲ್ಲಿಯೇ ಆರೋಪ ಆಗಿ ಹೋಗಿದೆ. ಏನಂತ, ಅಹಂ ಬೀಜೋಸ್ಮಿ. ಇವ್ ಐ ಕುಡ್ ಬಿ ಛೋಟ ಈಶ್ವರ, ಈಶ್ವರ ಕುಡ್ ಬಿ ಮಹಾಜೀವ. ನನ್ನ ಕನಸಿನ ಯಜಮಾನ ಯಾರು? ನನ್ನ ಕನಸಿನ ಕರ್ತ ಯಾರು? ನನ್ನ ಕನಸಿನ ಓನರ್ಶಿಪ್ ಯಾರು? ಅಪ್ಪ. ಹಾಗೆ ನಾನು ಛೋಟ ಈಶ್ವರ ಆದ್ದೆ. ಅವನು ಯಾರಪ್ಪ ಅಂದ್ರೆ ಅವನು ಬಡ ಈಶ್ವರ. ಅವ್ ಇದೆಲ್ಲ ಅವನ ಕನಸು, ಇದು ನಮ್ಮ ಕನಸು, ಇದೆಲ್ಲ ಓಕೆ ಫೈನ್. ನಮ್ಮ ನಮ್ಮ ಕನಸಿನಿಂದಾಗಿ ನಾವು ಛೋಟ ಛೋಟ ಜೀವಗಳು ಅನ್ಸ್ಕೊಂಡ್ರೆ ಅವ ಇಷ್ಟು ದೊಡ್ಡ ಕನಸು ಕಾಣಲ್ಲ, ಆದ್ದರಿಂದ ಮಹಾಜೀವ. ನೋ ಪ್ರಾಬ್ಲಮ್, ಕರಿ. ಅದಕ್ಕೆ ಫಸ್ಟ್ ಫ್ಯಾಮಿಲಿ ಪ್ಲಾನಿಂಗ್ ಕೈಲಾಸದಲ್ಲೇ ಶುರು ಆಯ್ತು. ಒಂದು ತಪ್ಪಿದ್ರೆ ಎಲ್ಲಿ ಇಬ್ರು ಯಾರು ಒನ್ಲಿ ಪ್ರಾಬ್ಲಮ್ ಅಂದರೆ ವಿದೌಟ್ ಅಪಾರ್ಟ್ಮೆಂಟ್ ಸಿಸ್ಟಮ್ ಅದೇನಿಲ್ಲ. ಸೊ ಇಟ್ಸ್ ಓಕೆ, ಕೈಲಾಸನ ಏರ್ಬಿಟ್ಮೇಲೆ ಎಲ್ಲ ಅಪಾರ್ಟ್ಮೆಂಟ್ ಹಾಕ್ಬೇಕು. ಆರೋಪ ಎಲ್ಲಿ ಸತ್ತಿದೆಯೋ ಅಲ್ಲೇ ಬೀಜ ಆರೋಪ ಆಗಿದೆ. ಆ ಬೀಜ ಆರೋಪ ಆಗಿದ್ದರಿಂದ ಪ್ರವೇಶ ಅನ್ನೋದು ಸಾಧ್ಯ ಇದೆ. ಅಗೇನ್ ಪ್ರವೇಶ ಇಸ್ ಆಲ್ಸೋ ಆರೋಪಿತ. ಆಮೇಲೆ ಪ್ರವೇಶ ಆದಮೇಲೆ ಅವನು ಪುರುಷ, ಏ ತಸ್ಮಾದ ಆತ್ಮನಃ ಪುರುಷ ಸಂಭವತಿ, ಪುರುಷನಾದ, ಅದು ಆರೋಪಿತ. ಆ ಪುರುಷನ ಆದಮೇಲೆ ಏನು ಮಾಡಿದ, ಕರ್ಮದಲ್ಲಿ ತೊಡಗಿದ, ಆರೋಪಿತ. ಆ ಕರ್ಮ ತೊಡಗಿದ ಮೇಲೆ ವಾಸನಾ ಸಂಗ್ರಹ ಮಾಡಿದ, ಆರೋಪಿತ. ಇದಷ್ಟು ಆರೋಪ. ಆಮೇಲೆ ಬರ್ತಾನೆ, ಸಾಕಪ್ಪು ಸಾಕು, ನನಗಿಲ್ಲದೆ ಬಿಡುಗಡೆ ಇದೆಯಾ, ಇದೇ ಪಾಡ. ಹೇಗೆ ಬಿಡುಗಡೆ, ನೆತ್ತಿ ನೆತ್ತಿ ಅನ್ವಯವೈತದೇಕ, ಅದು ಬಿಟ್ಟರೆ ಇದು, ಇದು ಬಿಟ್ಟರೆ ಇದು, ಇದು ಬಿಟ್ಟರೆ ಇದು. ನೀನೇನಾಗಿದೆಯಪ್ಪ ಈಗ, ಪ್ರಾಣಾತ್ಮ. ಪ್ರಾಣಾತ್ಮನು ಕೂಡ ಅನುಭವದಲ್ಲಿದ್ದಾನೆ, ನೆತ್ತಿ ಬಿಟ್ಬಿಡು. ನೀನಾಗ್ತೀಯ ಈಗ, ಮನು ಆತ್ಮ, ಬುದ್ಧಾತ್ಮ, ಆನಂದ ಆತ್ಮ. ದೀಸ್ ಪಾಸಿಬಿಲಿಟೀಸ್ ಆರ್ ದೇರ್ ಓನ್ಲಿ ವೆನ್ ಯು ಆಕ್ಸೆಪ್ಟ್ ದಿ ಸೂಪರ್ ಇಂಪೋಸಿಷನ್, ದಿ ಫಸ್ಟ್ ಸೂಪರ್ ಇಂಪೋಸಿಷನ್. ಪ್ರಥಮ ಆರೋಪ, ದಿ ಫಸ್ಟ್ ಒನ್, ಅಲ್ಲೇ ಅಟ್ ಹೋಮ್. ಸತ್ತಿನಲ್ಲಿ ಎಲ್ಲ ಹೇಳಿಕೆ ಫಿಟ್ ಆಗ್ತಾವೆ ನೋಡ್ರಿ. ಈಗ ಸತ್ತಿನಲ್ಲಿ ಯಾರೋ ಮಾಡಲಿಲ್ಲ, ಸತ್ತಿನಲ್ಲಿ ಆರೋಪ ಯಾರೋ ಮಾಡಲಿಲ್ಲ, ಮತ್ತೆ ಏನು ಬೇಕದು ಅವಿದ್ಯ. ಅದನ್ನ ಸಫಿಸ್ಟಿಕೇಟೆಡ್ ಆಗಿ ಸಮಷ್ಟಿ ದೃಷ್ಟಿಯಿಂದ ಮಾಯ ಪರವಾಗಿಲ್ಲ ಸುಧಾ. ಇನ್ ಲೈನ್ ಥಿಂಕಿಂಗ್ ಇಸ್ ಇನ್ ಲೈನ್, ಶ್ರವಣದ ಫಲ. ಕೇಳಿ ಕೇಳಿ ಕೇಳಿ ಕೇಳಿ ಕೇಳಿ ಕಂಟಿನ್ಯೂ ಮಾಡ್ಕೊಳ್ಳಿ. ಸೊ ಈ ಹೇಳಿಕೆಗಳ ಅವಶ್ಯಕತೆ ಇರಲಿಲ್ಲ, ಮಾಡ್ಕೊಂಡ್ರಿ ನೋಡಿ. ಅನ್ಯದೇವ ತದ್ವಿದಿತಾತ್ ಅಥ ಅವಧಿತಾತ್ ಕೇನೋಪನಿಷತ್. ಮತ್ತು ಭಗವದ್ಗೀತೆಯಲ್ಲಿ ಕೂಡ ಈ ಮಾತನ್ನು ಹೇಳಿದ್ದಾರೆ, ಗೀತಾಯಾಮ್ ಗೀತೆಯಲ್ಲಿ ಕೂಡ ಹೇಳಿದ್ದಾರೆ, ನ ಸತ್ ನ ಅಸತ್ ಉಚ್ಚತೆ. ಸತ್ತನ್ನ ಸತ್ತೆಂದೂ ಹೇಳಲಿಕ್ಕಾಗೋದಿಲ್ಲ, ಅಸತ್ತೆಂದು ಹೇಳಿ ಅನ್ನುವ ಮಾತನ್ನು ಎಲ್ಲಿ ಹೇಳಿದ್ದಾರೆ, ಗೀತಾ ಗೀತಾಜಯಂತಿ. ನಿರ್ಬೀಜವಲ್ಲದೆ ಹೋದಲ್ಲಿ ಪ್ಲೀಸ್ ರೈಟ್ ಇಟ್ ಡೌನ್, ವೆರಿ ಇಂಪಾರ್ಟೆಂಟ್. ನಿರ್ಬೀಜವಲ್ಲದೆ ಹೋದಲ್ಲಿ ಸೃಷ್ಟಿ ಸ್ಥಿತಿ ಲಯಗಳ ಪುನಃ ಪುನಃ ಸಂಭವಿಸುವುದು ಸಾಧ್ಯವಿದೆಯಾ? ಇಲ್ಲ. ಪುನಃ ಪುನಃ ಸಂಭವಿಸುವುದು ಸಾಧ್ಯವಿಲ್ಲ. ಮತ್ತು ಮುಕ್ತರಾದವರೇ ಆಗಿದ್ದರೆ ಪುನಃ ಉತ್ಪತ್ತಿ ಪ್ರಸಂಗ, ಮುಕ್ತರಾದವರೇ ಆಗಿದ್ದರೆ ಪುನಃ ಉತ್ಪತ್ತಿ ಸಂಭವ. ನೀವು ಆ ಬೀಜ ಅನ್ನುವಂಥದ್ದನ್ನ ಒಪ್ಪಿಕೊಂಡರೆ ಮಾತ್ರ ಉತ್ಪತ್ತಿ ಸ್ಥಿತಿ ಲಯಗಳು ಸಾಧ್ಯ. ಬೀಜ ಅಂತ ಒಪ್ಪಿಕೊಂಡ್ರೆ ಮಾತ್ರ, ಬೀಜ ಅನ್ನುವಂಥದ್ದನ್ನು ಒಪ್ಪಿಕೊಂಡ್ಮೇಲೆ, ಬೀಜ ಅನ್ನೋದನ್ನು ಒಪ್ಪಿಕೊಂಡ್ಮೇಲೆ ಇವೆಲ್ಲವೂ ಸಾಧ್ಯ. ಬೀಜ ಅನ್ನೋದನ್ನು ಒಪ್ಪಿಕೊಳ್ಳದೆ ಹೋದರೆ ಮಜಾ ನೋಡಿ. ಬೀಜ ಅನ್ನೋದನ್ನು ಒಪ್ಪಿಕೊಳ್ಳದೆ ಹೋದರೆ ಏನಾದರೂ ಹುಟ್ಟುವ ಸಾಧ್ಯತೆ ಇದೆ, ಏನಾದರೂ ಸ್ಥಿತಿ ಸಾಧ್ಯತೆಯಾ, ಯಾವುದಾದ್ರೂ ಲಯದ ಸಾಧ್ಯತೆ ಇದೆ. ಇದು ಒಂದು ಭಾಗ ಆಯ್ತಾ. ಮುಂದೆ ಹೇಳ್ತಾರೆ, ಮುಕ್ತಾನಾಂಶ ಪುನಃ ಉತ್ಪತ್ತಿ ಪ್ರಸಂಗ, ಮುಕ್ತರಾದವರು ಮತ್ತೆ ಹುಟ್ಟಿರಬೇಕಾಗ್ತದೆ. ಯಾಕೆ, ಅವರು ನಿರ್ಬೀಜವನ್ನು ಒಪ್ಪಿಕೊಳ್ಳಲಿಲ್ಲ, ನಿರ್ಬೀಜವನ್ನು ಒಪ್ಪಿಕೊಂಡಾಗ ಮಾತ್ರ ಇದು ಸಾಧ್ಯ. ಆರೋಪವು ಸಾಧ್ಯವಿದ್ದಾಗ ನಿರಾಕರಣೆಯು ಸಾಧ್ಯ. ಹಾವಿನ ಆರೋಪದಲ್ಲಿ ಹಾವಿನ ನಿರಾಕರಣೆಯೂ ಸಾಧ್ಯ. ಬೆಳಕು ಕೋಲು ಇತ್ಯಾದಿ ತಗೊಂಡು ಬಂದು ಅದು ನಿರಾಕರಣೆ ಮಾಡಬಹುದು. ನೀವು ಹಾವಿಗೆ ಬೀಜವನ್ನೇ ಒಪ್ಕೊಳ್ಳದೆ ಹೋದರೆ, ಕೇಳಿ, ಹಾವಿಗೆ ಬೀಜವನ್ನೇ ಒಪ್ಕೊಳ್ಳದೆ ಹೋದರೆ ಹಾವಿನ ಉತ್ಪತ್ತಿನೇ ಇಲ್ಲ. ಹೀಗಾಗಿ ಮುಕ್ತಾನಾಂಚ ಪುನಃ ಉತ್ಪತ್ತಿ ಪ್ರಸಂಗ. ಆರೋಪ ಆಗೋಗಿದೆ, ಇದು ಸತ್ಯವಾಗಿ ಹೋಗಿದೆ, ಹೀಗಾಗಿ ಪುನಃ ಪುನಃ ಪುನಃ ಪುನಃ ಉತ್ಪತ್ತಿ ಆಗ್ತಾ ಇರ್ತದೆ. ಈ ಪುನಃ ಪುನಃ ಉತ್ಪತ್ತಿ ಆಗುವಂಥದ್ದು ನಿರ್ಬೀಜವಾಗಿತ್ತು ಅಂತಂದರೆ ಮುಕ್ತನಾಗಬೇಕು ಅನ್ನುವಂತಹ ಅನಿಸಿಕೆನೂ ಬರಬಾರ್ದು. ಪುನಃ ಉತ್ಪತ್ತಿ ಪ್ರಸಂಗ ಅಂತ ಹಾಕಿದಲ್ವ. ನಮಸ್ಕಾರ. ಯಾರೋ ಹೊರಗೆ ಬಂದ್ರೆ ನಮಸ್ಕಾರ ಅಂದ್ರು ಅಂತ ಅದೊಂದು ಕ್ವಶನ್ ಮಾರ್ಕ್ ಇಟ್ರಿ, ನಾನು ಕೊನೆಗೆ ಜ್ಞಾನ ದಾಸ್ಯ ಬೀಜ ಅಭಾವೇಚ ಜ್ಞಾನ ದಾಹ್ಯ ಬೀಜ ಅಭಾವೇಚ ಜ್ಞಾನ ಅನರ್ಥಕ್ಕೆ ಪ್ರಸಂಗ. ಏನರ್ಥ ತೋರಿಸ್ತದೆ? ಬೀಜ ಅಭಾವೇಚೇತಂದ ತೋರಿಸ್ತದೆ. ಬೀಜವೇ ಇಲ್ಲದೆ ಹೋದಲ್ಲಿ ಜ್ಞಾನದಿಂದ ಸುಟ್ಟು ಹಾಕಬೇಕು ಅನ್ನುವ ಪ್ರಸಂಗವೇ. ಬೀಜದ ಸಟಲ್ ಎಕ್ಸಿಸ್ಟೆನ್ಸ್ ಏನಿದೆ ಅಂತಂದರೆ ಅಜ್ಞಾನ. ವೆರಿ ಕ್ಲಿಯರ್. ಇನ್ಫ್ಯಾಕ್ಟ್ ಒಂದು ಹೆಜ್ಜೆ ಮುಂದೆ ಹೇಳ್ತೀನಿ, ಅಜ್ಞಾನವೇ ಬೀಜ, ಬೀಜನೇ ಅಜ್ಞಾನ. ಜ್ಞಾನಾಗ್ನಿ ದಗ್ಧ ಕರ್ಮಾಣು ಕೋಟ್ ಹೌದಾ. ಹೀಗಾಗಿ ಬೀಜವೇ ಇಲ್ಲ ಅಂತ ಆದ್ಯ ಆದರೆ ಜ್ಞಾನದಿಂದ ಸುಟ್ಟು ಹಾಕಬೇಕು ಅನ್ನುವಂಥ ಅರ್ಥ ಆದ್ಮೇಲೆ ಬರ್ತದೆ? ಬರೋದಿಲ್ಲ, ವ್ಯರ್ಥ ಅಂತ. ಆದ್ದರಿಂದ ಪ್ರಾಣಾತ್ಮನನ್ನು ಬೀಜತ್ವದಿಂದ ಕೂಡಿದ್ದೆ ಎನ್ನುವ ಅರ್ಥವು ಸರಿಹೊಂದುತ್ತದೆ. ದಟ್ಸ್ ಇಟ್. ಎಲ್ಲ ಶ್ರುತಿಗಳು ಇದೇ ವಿಷಯವನ್ನು ಸ್ಪಷ್ಟೀಕರಿಸುತ್ತವೆ. ಕೊನೆಯ ವಾಕ್ಯ ತೋಡ್ರಿ. ಮೇಲೆ ಹೇಳಿದ ಎಲ್ಲ ವಿಷಯಗಳ ತಾತ್ಪರ್ಯವು ವೆರಿ ಇಂಪಾರ್ಟೆಂಟ್. ಮೇಲೆ ಹೇಳಿದ ಎಲ್ಲ ವಿಷಯಗಳ ತಾತ್ಪರ್ಯವು ಸೃಷ್ಟಿಯು ಪಾರಮಾರ್ಥಿಕವಲ್ಲ. ನಂಬರ್ 1 ಸೃಷ್ಟಿಯು ಪಾರಮಾರ್ಥಿಕವಲ್ಲ. ನಂಬರ್ 2 ಬೀಜವಿಲ್ಲದೆ ಸೃಷ್ಟಿಯು ಸಾಧ್ಯವಿಲ್ಲ. ನಂಬರ್ 3 ಬೀಜವು ಆರೋಪಿತ, ಬೀಜವೇ ಆರೋಪಿತ. ಬೀಜವೂ ಅಲ್ಲ, ಬೀಜವೇ ಆರೋಪಿತ. ವೆರಿ ಬ್ಯೂಟಿಫುಲ್. ಸರಿ ಆಯ್ತಾ? 25ನೇ ಭಾಷೆ. ಅತೈವ ಅಕ್ಷರಾತ್ ಮರತಃ ಪರಃ ಸ ಬಾಹ್ಯ ಅಭ್ಯಂತರ ಅಜಃ ಯತೋ ವಾಚೋ ನಿವರ್ತಂತೆ ನೇತಿ ನೇತಿ ಇತ್ಯಾದಿ ಸ ಬೀಜವತ್ವ ಅಪನಯನೇನ ವ್ಯಪದೇಶ. ಒಂದು ಮುಂದಕ್ಕೆ ಉಪನಿಷತ್ತಂದ್ರೆ ಪ್ರಚಂದ ನೋಡಿ, ಈಗೆಲ್ಲ ಅರ್ಥ ಆಗ್ತದೆ ನಿಮಗೆ. ಹೇಗೆಂದ್ರೆ ಅಕ್ಷರ ಪರತಃ ಪರ, ಅಕ್ಷರಕ್ಕಿಂತ ಅಕ್ಷರ ಅನ್ನೋದೇ ಇದು ಪರ. ಅಕ್ಷರ ಅನ್ನೋದೇ ಪರ, ಹೆಚ್ಚಿನ ಪರ ಅಂದ್ರೆ ಹೆಚ್ಚಿನ. ಅದಕ್ಕೇನು ಹೆಚ್ಚು? ಪರತಃ ಪರ, ಅದಕ್ಕಿಂತ ಹೆಚ್ಚಿನ. ಯಾವುದದು? ಅದು ಮೊದಲು ಬೀಜ ಅಂತ ಒಪ್ಕೋ, ಆದ್ರೆ ಅಕ್ಷರ ಅಂತ ಕರಿ, ಆಮೇಲೆ ಅದಕ್ಕಿಂತ ಹೆಚ್ಚಿನದು ಅಂತ ಒಪ್ಕೋ. ಪರ್ಫೆಕ್ಟ್ ಸಿದ್ಧ. ಅದೇ ಬ್ರಹ್ಮ, ಅದೇ ಅಕ್ಷರಾತ್ಮ, ಸಬಾಹ್ಯ ಅಭ್ಯಂತರ ಹಿ ಅಜಃ. ಅಜಃ ಜನ್ಮರಹಿತನಾಗಿ ಅವನೇ. ಹಿ ಈ ಶಬ್ದ ಏನಿರ್ತದೆ? ಜನ್ಮರಹಿತನಾಗಿ ಅವನೇ. ಸಬಾಹ್ಯ ಅಭ್ಯಂತರ, ಅವನು ಹೊರಗೂ ಇದ್ದಾನೆ ಹೊರಗೂ ಅವನನ್ನೇ. ವಾಚೋ ನಿವರ್ತನೆ, ವಿವರಿಸಲಿಕ್ಕೆ ಶಬ್ದಗಳು ಲಭ್ಯ ಇವೆ. ವಿವರಿಸಬೇಕು ಅಂತ ಹೋದರೆ ಒಂದು ಶಬ್ದವೂ ಅವನನ್ನು ನಿಲ್ಕೋದಿಲ್ಲ, ಎಲ್ಲವೂ. ಹೀಗಾಗಿ ಬೀಜತ್ವ ಅಪನಯವಾಗಬೇಕಾದರೆ ನೇತಿ ನೇತಿ ವ್ಯಪದೇಶ. ನಮಗೆ ಬೀಜವನ್ನು ನಾಶ ಮಾಡಬೇಕು ಅಂತ ಇಷ್ಟ ಇದ್ರೆ ನಮಗೆ ಉಪನಿಷತ್ತು ಹೇಳಿಕೊಡ್ತದೆ ಮಾರ್ಗವನ್ನು. ನೇತಿ ನೇತಿ ಬೃಹದಾರಣಿಕೆ ಇತ್ಯಾದಿ ಸ ಬೀಜತ್ವ ಅಪನಯನೇನ ವ್ಯಪದೇಶ. ಮೊದಲು ಸ ಬೀಜ ಅಂತ ತಗೋಬೇಕು, ಆಮೇಲೆ ಅದನ್ನು ಅಪನಯನ ಮಾಡಿ. ಅಪನಯನ ಅಂದ್ರೆ ನಿರಾಕರಣೆ. ಅಪನಯ ಅಂದ್ರೆ ನೆಗೇಷನ್. ಯು ನೆಗೆಟ್ ದ ಫಸ್ಟ್, ಯು ಅಕ್ಸೆಪ್ಟ್ ಇಟ್, ದೆನ್ ಯು ನೆಗೆಟ್. ಉತ್ಸಾಮಿಯವರ ಮಾತಿನಲ್ಲಿ ಮೇಕ್ ಇಟ್ ಅಂಡ್ ಫೇಕ್ ಇಟ್ ಅಂಡ್ ಮೇಕ್ ಇಟ್, ಫೇಕ್ ಇಟ್ ಅಂಡ್ ಮೇಕ್ ಇಟ್. ಲೈಕ್ ಸೈಕ್ಲಿಂಗ್, ಸೈಕಲ್ ಕಲ್ತ ಮೇಲೆ ಸೈಕಲ್ ಹತ್ಬೇಕಾ, ಸೈಕಲ್ ಹತ್ತಿದ ಮೇಲೆ ಕಲಿಬೇಕು. ಅದಕ್ಕೆ ಸಮಾಜ ಬಹಳ ಚಂದ ಇರ್ತದೆ. ಏನು ಅಂದ್ರೆ ನೀನು ಸೈಕ್ಲಿಂಗ್ ಮಾಡ್ದಂಗೆ ಮಾಡು, ಮಾಡ್ದಂಗೆ ಮಾಡೋದು ಅಷ್ಟೇ, ಆಮೇಲೆ ಮಾಡಿಬಿಡ್ತೀವಿ ನಾವಷ್ಟು ಇಷ್ಟು. ಇದು ಪೂರ ನೀವು ವಿಚಾರ ಮಾಡಿ ನೋಡಬೇಕಾದ್ರೆ ಅದ್ರ ಮೊದಲು ಬೀಜ ಅಂತ ತಗೋಬೇಕು ಯಾಕೆ, ಆಮೇಲೆ ಒಂದು ನಿರಾಕರಣೆ ಮಾಡಬೇಕು ಯಾಕಂದ್ರೆ ಮೊದಲು ಆರೋಪ ಅಂತ ಇಟ್ಕೋಬೇಕು ಯಾಕೆ, ಆಮೇಲೆ ಅದನ್ನ ನಿರಾಕರಣೆ ಇಟ್ಕೊಳ್ಬೇಕು. ದಟ್ಸ್ ಹೌ ಇಟ್ ಈಸ್, ದಟ್ಸ್ ಹೌ ಇಟ್ ಈಸ್. ಮಕ್ಕಳನ್ನ ಆಟ ಆಡಿಸೋವಾಗೂ ಹಾಕಿರ್ತಾನೆ, ಅದು ಭಾರಿ ಅಳ್ತಾ ಇತ್ತು ಅಂದರೆ ನಾವು ಮಾಡಿದ್ವಿ ಗುಮ್ಮ ಇದನ್ನು ಕೊಡ್ತೇನೆ ಕೊಡ್ತೇನೆ ನೋಡು ನೋಡು ಗುಮ್ಮ ನೋಡು ಅದು ಪಾಪ ಇದೆ ಸುಮ್ಮನೆ ಬೇಡ ಬೇಡ ಅಳಬೇಡ. ಮುಂದೆ ಜೋಕಿಂಗ್ ಆ ಮಗು ದೊಡ್ಡದಾಗಿ ಅದು ಕೂಡ ಒಂದು ಸ್ಥಾಯಿ ಆಗ್ತದೆ ಇಲ್ಲ ಅದೇನು ಮಾಡ್ತದೆ ತನ್ನ ಮಗು ಮಾಡ್ಲಿಕ್ಕಿರ್ತಾಗ ನೋಡಿ ಕೊಡ್ತೇನೆ ಅದಕ್ಕೆ ಗೊತ್ತದ ಅಲ್ಲಿ ಏನಿಲ್ಲ ಗುರುಗಳಿಗೆ ಗೊತ್ತದ ಅಲ್ಲಿ ಏನಿಲ್ಲ ಇರುವುದು ಸತ್ತು ಮಾತ್ರ ಅತ್ತಂದ್ರೆ ಕೊಟ್ಟು ಅದನ್ನು ಬೀಜ ಇಟ್ಟು ಆಮೇಲೆ ನಿರಾಕರ ಎಲ್ಲರಿಗೂ ಈಗ ಎಲ್ಲ ಹೇಳಿಕೆಗಳು ಫಿಟ್ಟಿಂಗ್ ಆಗ್ತವೆ. ಇದು ಯಾಕೆ ಹಿಂಗೆ ಹೇಳಿದ್ರು, ಇದು ಯಾಕೆ ಹಿಂಗೆ ಹೇಳಿದ್ರು, ಎಲ್ಲ ಅವು ತಮ್ಮ ತಮ್ಮ ಜಾಗದಲ್ಲಿ ಫಿಕ್ಸ್ ಆಗ್ತವೆ. ಸಬೀಜತ್ವ ಅಪನಯನೇನ ವ್ಯಪದೇಶ, ಎಲ್ಲ ನೀತಿ ನೀತಿ ಇತ್ಯಾದಿಗಳು ಏನು ಮಾಡ್ತವೆ, ಆ ಬೀಜತ್ವವನ್ನು ನಿರಾಕರಿಸೋದಕ್ಕಾಗಿ ಉಪದೇಶವನ್ನು ಕೊಡ್ತವೆ. ತಾಂ ಅಬೀಜ ಅವಸ್ಥಾಂ ತಸ್ಯೈವ ಆಜ್ಞ ಶಬ್ದ ವಾಚ್ಯಸ್ಯ ತುರೀಯತ್ವೇನ ದೇಹಾದಿ ಸಂಬಂಧ ರಹಿತ ಕಾಲಮಾಪ್ತಿಕೀ ಕಗ್ವಕ್ಷತಿ. ತಾಂ ಅಬೀಜ ಅವಸ್ಥಾ, ಬೀಜರಹಿತವಾದ ಅವಸ್ಥೆಯನ್ನ ಯಾವುದು ಸತ್ ಅಂತ ಹೇಳಲಾಗಿದೆಯೋ ತಸ್ಯೈವ ಅದನ್ನೇ ಪ್ರಾಜ್ಞ ಶಬ್ದ ವಾಕ್ಯಸ್ಯ ಅದನ್ನೇ ಪ್ರಾಜ್ಞ ಎಂದು ಹೇಳಲಾಗಿದೆ. ಅದನ್ನ ಪ್ರಾಜ್ಞ ಅಂತ ಹೇಳಿದ್ರಿಂದಾಗಿ ತುರಿಯಕ್ಕೆ ಇನ್ನೊಂದು ಚಾನ್ಸ್ ಇದೆ ನಿಮಗೆ. ಅದನ್ನೇ ತುರಿಯ ಮಾಡಿಬಿಟ್ರೆ ಪ್ರಾಜ್ಞನೇ ಏನಾಗ್ಬಿಟ್ಟ, ಅವನೇ ತುರಿಯನಾಗ್ಬಿಟ್ಟ. ಮುಗಿಸ್ಬೇಕಂದ್ರೆ ಏನ್ ಮಾಡ್ಬೇಕು, ತುರಿಯ ಸ್ಥಿತಿಯಲ್ಲಿ ನಿಲ್ಬೇಕು. ತುರಿಯ ಸ್ಥಿತಿಯಲ್ಲಿ ನಿಲ್ಬೇಕಂದ್ರೆ ಏನ್ ಮಾಡ್ಬೇಕು, ಪ್ರಾಜ್ಞ ಸ್ಥಿತಿಯಲ್ಲಿ ನಿಲ್ಬೇಕು. ಪ್ರಾಜ್ಞ ಸ್ಥಿತಿಯಲ್ಲಿ ಕಂಪಲ್ಸರಿ ನಿಲ್ಬೇಕು. ಪರ್ಮನೆಂಟ್ ಆಗಿದ್ರೆ ಏನ್ ಮಾಡ್ಬೇಕು, ಕಾಂಪೋಸ್ಟ್ ಒಂದು ಒಂದು ಮಲ್ಕೊಂಡ್ ಮಾಡ್ಬೇಕು ಅಷ್ಟೇ. ಯೂಸ್ ಇದೆ ಸರ್, ಯಾಕೆ ಹಂಗೆ ಹೇಳ್ತಾರೋ ನನಗೆ ಗೊತ್ತಿಲ್ಲ. ಅಬೀಜ ಅವಸ್ಥಾಂ ತಸ್ಯೈವ ಪ್ರಾಜ್ಞ ಶಬ್ದ ವಾಚ್ಯಸ್ಯ ತುರಿಯತ್ವೇನ ದೇಹಾದಿ ಸಂಬಂಧ ರಹಿತಾಂ ಪಾರಮಾರ್ಥಿಂ ಪೃಥಗೋಚ್ಯತಿ. ಈ ಏನು ಬೀಜ ಸ್ಥಿತಿ ಇದೆ, ಪ್ರಾಣಾತ್ಮ ಅಂತ ಕರೆದಿದ್ದೇವೆ ಮತ್ತು ಅಲ್ಲಿ ಹೋಗಿ ಅದೇ ಶಬ್ದ ಮತ್ತೆ ಹೇಳಿ ಪ್ರಾಣಾತ್ಮ ಅಂತ ಏನು ಕರೆದ್ವಿ, ಅದೇ ಪ್ರಾಣಾತ್ಮ ಬೀಜಾತ್ಮ, ಅದೇ ಬೀಜಾತ್ಮ ಅಂತ ನಾವು ಹೇಳಿದ್ದೀವಿ. ಅದನ್ನ ಇಲ್ಲಿ ಉಪನಿಷತ್ತು ಮಾಂಡವ್ಯ ಉಪನಿಷತ್ತಲ್ಲಿ ಪ್ರಾಜ್ಞ ಅಂತ ಹೇಳಿ ಏನೇನು ಸಿಕ್ಕು ನಿಮಗೆ, ಎಚ್ಚರಾವಸ್ಥೆಯಲ್ಲಿಯೇ ವಿಶ್ವನೂ ಪ್ರಾಪ್ತನಾದ, ತೈಜಸ್ಸನ್ನು ಪ್ರಾಪ್ತನಾದ, ಪ್ರಾಜ್ಞನು. ಹೋ ಅದು ನಿರ್ಬೀಜ ಮಾಡಿಬಿಟ್ರೆ ತುರಿಯ ಬೀಜ ಆಗಿದ್ದರಿಂದಾಗಿ ಕನಸಿಗೆ ಬರ್ತಿದ್ದ, ಅಲ್ಲಿಂದ ಎಚ್ಚರಕ್ಕೆ ಬರ್ತಿದ್ದ, ಅಲ್ಲಿಂದ ಮತ್ತೆ ಕನಸಿಗೆ ಹೋಗ್ತಿದ್ದ, ಮತ್ತೆ ಅವನು ಪ್ರಾಜ್ಞಿಗೆ ಹೋಗ್ತಿದ್ದ. ದೀಸ್ ಪಾಸಿಬಿಲಿಟೀಸ್ ಅಂದೆ ಇದನ್ನು ಬೀಜ ಅಂತ ಒಪ್ಕೊಂಡ ಮೇಲೆ ಇದನ್ನ ಬೀಜವನ್ನು ನಿರ್ಬೀಜ ಮಾಡಿದ್ದಾದ್ರೆ ತುರಿಯ. ಅದಕ್ಕೆ ತುರಿಯತ್ವೇನ ದೇಹಾದಿ ಸಂಬಂಧ ರಹಿತ, ಆದಿಶಬ್ದಾತ ದೇಹ ಮನಸ್ಸು ಬುದ್ಧಿ ಪ್ರಾಣ ಇಂದ್ರಿಯ ಹೋಲ್ ಕಾಂಪ್ಲೆಕ್ಸ್ ಇವೆಲ್ಲವುಗಳಿಂದ ರಹಿತನಾದಂತಹ ತುರಿಯ ಶಬ್ದದಿಂದ ಹೇಳಲ್ಪಡುವುದು ಪಾರಮಾರ್ಥಿಕಿ. ಪಾರಮಾರ್ಥಿಕವಾದದ್ದು ಪೃಥಗ್ವಕ್ಷತೆ, ಇದನ್ನು ಬಿಟ್ಕೊಂಡು ಬೇರೆ ಇದೆ ಅಂತೇಳಿ ಉಪನಿಷತ್ತು ತಿಳಿಸುತ್ತದೆ. ಇಷ್ಟು ಅನುಭವಗಳು ಎಲ್ಲಾದರೂ ಅಂತ ಕೇಳಿದ್ದಾರೆ. ಬೀಜಾವಸ್ಥಾಪಿ ಕಿಂಚಿತ್ ಅವೇದಿಶಂ ಇತಿ ಉತ್ಥಿತಸ್ಯ ಪ್ರತ್ಯಯ ದರ್ಶನಾತ್ ದೇಹೇ ಅನುಭೂಯತ ಇವ ಇತಿ ತ್ರಿಧಾ ದೇಹೇ ವ್ಯವಸ್ಥಿತಃ ಇತಿ ಉಚ್ಯತೆ. ಆ ಬೀಜಾವಸ್ಥೆಯನ್ನು ನಾವು ಬೀಜದಲ್ಲಿ ಇಟ್ಕೊಂಡು ಹೇಳೋದಿಲ್ಲ. ಆ ಬೀಜ ಅವಸ್ಥೆಯನ್ನು ಬೀಜದಲ್ಲಿ ಇದ್ಕೊಂಡು ಹೇಳೋದಿಲ್ಲ. ನಾನು ನಿದ್ದೆ ಮಾಡ್ಲಿಕ್ಕಿರ್ತೀನಿ ಅಂತ ನಿದ್ದೆ ಮಾಡುವಾಗ ಯಾರು ಹೇಳಿದ್ದಾರ? ಹೇಳಿಕ್ಕಾಗೋದಿಲ್ಲ. ಮತ್ತೇನು ಮಾಡಬೇಕು? ಕಿಂಚಿತ್ ನ ಅವೇದಿಶ್, ನನಗೇನು ತಿಳಿಲೇ ಇಲ್ಲ, ನನಗೇನು ಗೊತ್ತೇ ಆಗಲಿಲ್ಲ. ಇತಿ ಉತ್ಥಿತಸ್ಯ ಅಂದ್ರೇನು? ಯಕ್ಷಗಾನವನು ಪ್ರತ್ಯಯ ದರ್ಶನಾಥ. ಈ ಮಾತನ್ನ ಅವನು ಅನುಭವವನ್ನು ಹೇಳ್ತಾನೆ. ದೇಹಿ ಅನುಭೂಯತ ಇವ ಇತಿ, ಅಲ್ಲಿ ಇದ್ದುಕೊಂಡು ಅನುಭವಿಸಿದ ಮೇಲೆ ತಾನೇ ಹಾಗೆ ಹೇಳಿ ಸರ್. ಅಲ್ಲಿ ಆ ದೇಹದಲ್ಲಿ ಅವನು ಇದ್ದುಕೊಂಡೇ ಯಾರ್ದೋ ನಿದ್ದೆ ಆನಂದ ಆಯ್ತು ಅಂತ ಇವನು ಹೇಳೋದಿಲ್ಲ. ತನ್ನ ನಿದ್ದೆ ಆನಂದವಾಯ್ತು ಅಂತ ಹೇಳ್ತಾನೆ. ಉತ್ತಿದ್ದಸ್ಯ ಈಗ ಹೇಳ್ರಿ, ಇದೇ ದೇಹದಲ್ಲಿ ವಿಶ್ವನೂ ಹೇಳ್ಕೊಂಡ, ಇದೇ ದೇಹದಲ್ಲಿ ತೈಜಸ್ಸನ್ನು ಹೇಳ್ಕೊಂಡ, ಇದೇ ದೇಹದಲ್ಲಿ ಇತಿ ಉಚ್ಯತೆ. ವಿಶ್ವೋ ಹಿ ಸ್ಥೂಲಭುಂ ನಿತ್ಯಂ, ತೈಜಸ್ಸ ಪ್ರವಿಭಕ್ತ ಭುಕ ಆನಂದ ಭುಕ್ತ ಕಾ ಪ್ರಾಜ್ಞ ಭೋಗಂ ನಿಬೋಧತ. ವಿಶ್ವ ಹಿ ಸ್ಥೂಲ ಭುಕ್, ಊಹಿಸಲು ವಿಶ್ವ ಸ್ಥೂಲವನ್ನು ಭೋಗಿಸುವವನು ವಿಶ್ವ. ಅವನು ನಿತ್ಯವೂ ಕೂಡ ಸ್ಥೂಲ ಭೋಗದಲ್ಲಿ ಇರ್ತಾನೆ. ಪ್ರವಿವಿಕ್ತ ಭುಕ್ ತೈಜಸ, ಸೂಕ್ಷ್ಮ ಭೋಗಗಳನ್ನು ಭೋಗಿಸುವವನು ಪ್ರವಿವಿಕ್ತ ಭುಕ. ಅವನು ಯಾರು? ತೈಜಸ. ಸ್ಥೂಲವೂ ಇಲ್ಲ ಸೂಕ್ಷ್ಮವೂ ಇಲ್ಲ, ಆದರೂ ಆನಂದಿಸ್ತಾ ಇದ್ದಾನೆ. ಅವನಿಗೆ ಆನಂದ ಭುಕ್ ಅಂತ ಕರೀತಾರೆ. ತಥಾ ಪ್ರಾಜ್ಞ, ಹೌದು ನಮಗೆ ವಿಶ್ವ ಸಿಕ್ಕ ಸ್ಥೂಲವನ್ನು ಭೋಗಿಸ್ತಾನೆ, ತೈಜಸ ಸಿಕ್ಕ ಸೂಕ್ಷ್ಮವನ್ನು ಭೋಗಿಸ್ತಾನೆ. ಏನನ್ನು ಭೋಗಿಸಿದನೆ ಅವನು ಆನಂದಿಸ್ತಾ ಇರ್ತಾನೆ ಅವನು ಪ್ರಾಜ್ಞ. ಮೂರು ಜನ ಸಿಕ್ಕರು ನಮಗೆ, ಮೂರು ಭೋಗಗಳು ಸಿಕ್ಕು, ಮೂರು ಜನ ಸಿಕ್ಕರು, ಇವರೆಲ್ಲರೂ ಎಲ್ಲಿ ಸಿಕ್ಕರು? ತ್ರಿಧಾ ಭೋಗಂ ನಿಬೋಧತ. ಈ ಪ್ರಕಾರವಾಗಿ ಮೂರು ಭೋಗಗಳನ್ನು ಇಲ್ಲಿ ಹೇಳಿದ್ದಾರೆ. ಒಂದು ಸ್ಥೂಲ ಭೋಗ, ಒಂದು ಸೂಕ್ಷ್ಮ ಭೋಗ, ಒಂದು ಆನಂದ ಭೋಗ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜೈ ಶ್ರೀ ಸದ್ಗುರುನಾಥ ಮಹಾರಾಜ ಜಿ ಕೀ ಜೈ. ಜೈ ಶ್ರೀ ಜಯಾನಂದ ಜಿ.